ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಡಾಕುಟ್ರೆ, ಮಿದುಳು ಕೆಲಸ ಮಾಡಿಲ್ಲ ಅಂದ್ರೆ ಅವ್ನ್ ಬದುಕಿದ್ದು ಸತ್ತ ಹಾಗೆ. ಅವ್ನ ಎಲ್ಲ ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ. ಹೇಳಿ, ಎಲ್ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ್ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟ್ರೆ? ಹೃದಯ, 2 ಕಿಡ್ನಿ, ಲಿವರ್, ಮೇಧೋಜೀರಕ, ಸಣ್ಣ ಕರಳು, ಶ್ವಾಸಕೋಶ, ಒಟ್ಟು 5 ಜನರ ಜೀವ ಉಳಿಸಬಹುದು. ಅಷ್ಟೇ ಅಲ್ಲಮ್ಮ, ಅಂಗಾಂಶಗಳಾದ ಚರ್ಮ, ಮೂಳೆ, ಅಸ್ಥಿರಜ್ಜೆ, ಹೃದಯದ ಕವಾಟ, ಕಾರ್ನಿಯಾ ದಾನದಿಂದ 50 ಜನರ ಜೀವ ಉಳಿಸಬಹುದು. ಸಹಿ ಮಾಡಮ್ಮ, ಒಳ್ಳೆ ಕೆಲಸ. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕಿಸಾನ್ ವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಕಿಸಾನ್ ವಾಣಿಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿವಸದ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳಾ ಪ್ರಶಸ್ತಿ ಪುರಸ್ಕೃತ ಆಲೂರು ತಾಲೂಕು ಯಡೂರು ಗ್ರಾಮದ ರೈತ ಮಹಿಳೆ ವೈಜೆ ಮಂಜುಳಾ ಅವರೊಂದಿಗೆ ಸಂವಾದ. ಈ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಮಾಡ್ತಿದ್ದೆ. ಸೊ ನನಗೆ ಕೃಷಿ ಮಣ್ಣು ಒಂಥರ ತುಂಬಾ ಆಸಕ್ತಿ ಸರ್. ನೀವು ಕೃಷಿಗೆ ಬರೋದಕ್ಕಿಂತ ಮೊದಲು ತಂದೆಯ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರಿ? ಸರ್, ಅವಾಗ ತುಂಬಾ ಮಾನೋಕ್ರಾಪಿಂಗ್ ಮಾಡ್ತಿದ್ವು ಅಂತ ಹೇಳಿದ್ರೆ, ಜೋಳನೆ ಹಾಕೋದು, ಭತ್ತ ಹಾಕೋದು, ಮತ್ತೆ ಆಲೂಗಡ್ಡೆ ಹಾಕೋದು ಇಷ್ಟೇ. ಇದನ್ ಬಿಟ್ಟು ಮುಂದೆ ಜಾಸ್ತಿ ಏನು ಬೆಳೀತಾ ಇರ್ಲಿಲ್ಲ. ಆನಂತರ ನೀವು ಕೃಷಿಗೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ? ಹಂತ ಹಂತವಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದ್ರಿ? ಸರ್, ನಾನು ಕೃಷಿಗೆ ಕಾಲಿಟ್ಟಾಗ ಸ್ಟಾರ್ಟಿಂಗ್ ಶುಂಠಿ ಹಾಕಿದ್ವು ಸರ್. ಅದ್ರಲ್ಲಿ ತುಂಬಾ ಹಳ ಆತರ ಎಲ್ಲ ಬೆಳೆದಿತ್ತು ಸ್ಟಾರ್ಟಿಂಗ್. ಶುಂಠಿ ಎಲ್ಲಿದೆ, ಹಳ ಎಲ್ಲಿದೆ ಆತರ ಎಲ್ಲ ಗೊತ್ತಾಗ್ತಾನೆ ಇರ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ, ನಮ್ಮನೇಲಿ 2 ಹಸುಗಳಿದ್ವು. ಹಸುಗಳನ್ನ ಬದುನಲ್ಲಿ ಕಟ್ಟಾಕೋಬಿಟ್ಟು ಶುಂಠಿನಲ್ಲಿ ಹಳ ಕಿದ್ಬಿಟ್ಟು ಹಳ ತಗೊಂಡೋಗ್ಬಿಟ್ಟು ಹಸುಗಳಿಗೆ ಹಾಕ್ತಿದ್ದೆ. ಆ ಶುಂಠಿ ಬೆಳೆ ಪರವಾಗಿಲ್ಲ, ಚೆನ್ನಾಗಿ ಬಂತು. ಅಂದ್ರೆ ಸ್ವಲ್ಪ ರೋಗ ಬಂದಿತ್ತು, ಅದಕ್ಕೆ ಗಂಜಲ ಈ ತರ ಎಲ್ಲ ತಗೊಂಡೋಗಿ ಬಡ್ಡೆಗಳಿಗೆ ಹಾಕ್ತಿದ್ದೆ. ಮತ್ತೆ ಆಳ್ಗಳನ್ನ ಕರಿತಿದ್ದೆ ಸರ್. ತುಂಬಾ ಹಳ ಇತ್ತು, ಆಲ್ಮೋಸ್ಟ್ ಆಲ್ 1 ಎಕರೆ ಹಾಕಿದ್ದು. ನಮ್ಗೆ ಅವಾಗ ಆರ್ಥಿಕವಾಗಿ ನಾವು ತುಂಬಾ ದುರ್ಬಲರಾಗಿದ್ವು. ಆಳ್ಗಳನ್ನ ಕರೆದ್ರೆ ಬರ್ತಿರ್ಲಿಲ್ಲ, ಇವರೆಲ್ಲ ದುಡ್ಡು ಕೊಡ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಹ್ಞೂ ಬರ್ತೀವಿ ಅಂತ ಹೇಳೋರು ಬರ್ತಾನೆ ಇರ್ಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 7:30-8 ಗಂಟೆವರೆಗೂ ಅಂದ್ರೆ ಕಳೆ ಕಿತ್ಬಿಟ್ಟು ಅದಾದ ನಂತರ ಅದನ್ನೆಲ್ಲದನ್ನು ಬದುಗಳಿಗೆ ಹಾಕ್ತಿದ್ದೆ. ಅದನ್ನ ಕೆಲವೊಂದು ಗೊಬ್ಬರ ಮಾಡ್ಕೊಳ್ತಿದ್ದೆ, ಕೆಲವೊಂದು ಹಸುಗಳಿಗೆ ತಿನ್ನಿಸ್ತಾ ಇದ್ದೆ. ಫಸ್ಟ್ ಸ್ಟಾರ್ಟಿಂಗು ನಾವು ಬೆಳೆದಂತ ಶುಂಠಿನಲ್ಲಿ 5,18,000 ಸಿಕ್ತು ಸರ್. 3,800 ರೂಪಾಯಿ ಹಂಗೆ ಕೊಟ್ಟಿದ್ವು. ಅದೇ ಫಸ್ಟ್ ಟೈಮು ಕೃಷಿನಲ್ಲಿ ಬಂದಂತ ಇನ್ಕಮು ನಾನು ಕಾಲಿಟ್ಟು. ಸೊ ಸಖತ್ ಖುಷಿ ಅನ್ನಿಸ್ತು, ಮತ್ತೆ ನಾನು ಪಟ್ಟಿದ್ದ ಎಫರ್ಟ್ಗೆ ಸಕ್ಸಸ್ ಸಿಕ್ತು ಅಂತ ಖುಷಿ ಆಯ್ತು ಸರ್. ಅದಾದ ನಂತರ ಸಮಗ್ರ ಕೃಷಿ ಮಾಡಿದಂಥದ್ದು, ಹಸು ಸಾಕಾಣಿಕೆ, ಜೇನು ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಮತ್ತೆ ಸಾವಯವ ತರಕಾರಿಗಳು, ಅರಣ್ಯ ಬೆಳೆಗಳು, ಕೃಷಿ ಬೆಳೆಗಳು ಎಲ್ಲದನ್ನು ಕೂಡ ಮಾಡ್ತಾ ಬಂದಂತದ್ದು ಸರ್. ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕೊಂಡ್ರೆ ಹೆಚ್ಚು ಲಾಭದಾಯಕ, ಮತ್ತೆ ಅದು ಬಹಳ ಕೃಷಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಹೇಗೆ ಗೊತ್ತಾಯ್ತು? ಅದನ್ನ ಹಂತ ಹಂತವಾಗಿ ಹೇಗೆ ಅಳವಡಿಕೆ ಮಾಡ್ತಾ ಬಂದ್ರಿ? ಸರ್, ಅದು ಅಂತ ಹೇಳಿದ್ರೆ, ನಮ್ಮ ಅಮ್ಮನ ತಂಗಿ ಒಬ್ರು ಇದ್ದಾರೆ ಹೊಂಗೋಡ್ನಳ್ಳಿ, ಅವರು ಸಮಗ್ರ ಕೃಷಿ ಮಾಡ್ತಿದ್ರು ಒಂದೂವರೆ ಎಕರೆನಲ್ಲಿ. ನನಗೆ ಶನಿವಾರ ಭಾನುವಾರ ಏನು ಕಾಲೇಜು ದಿನಗಳ ರಜಾ ಸಿಗ್ತಾ ಇತ್ತು ಅವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಮತ್ತೆ ಅವ್ರ ಕೃಷಿ ಚಟುವಟಿಕೆಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಅಂದ್ರೆ ಸೊಪ್ಪು ಕಟ್ಟೋದಾಗಿರ್ಬೋದು, ಕಂತೆ ಕಟ್ಟೋದಾಗಿರ್ಬೋದು, ಹಸುಗಳನ್ನ ಇಟ್ಕೊಂಡು ಮೇಯಿಸೋದಾಗಿರ್ಬೋದು, ಈ ತರ ಅವ್ರ ಜೊತೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು ನನಗೆ. ಹಾಗೆ ಒಂದ್ ಟೈಮ್ ಕೇಳ್ತಾ ಇದ್ದೆ, ಇದ್ರಲ್ಲಿ ಏನ್ ಇನ್ಕಮ್ ಇದೆ ಆತರ ಎಲ್ಲ. ಅದಕ್ಕೆ ನಮ್ಮ ಆಂಟಿ ಹೇಳಿದ್ರು, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ನಾನು ಇದುವರೆಗೂ ಕೂಡ 10 ರೂಪಾಯಿ ಯಾರ ಹತ್ರನು ಸಾಲ ಮಾಡಿಲ್ಲ, ಮಕ್ಕಳನ್ನ ಓದ್ಸಕ್ಕಾಗ್ಲಿ ಯಾವ್ದಕ್ಕೆ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅದ್ ನನಗೆ ತುಂಬಾ ಯೋಚನೆ ಆಯ್ತು. ಯಾಕಂತ ಹೇಳಿದ್ರೆ ನಮ್ದು 5 ಎಕರೆ 16 ಗುಂಟೆ ಜಾಗ ಇದ್ರು ಕೂಡ ನಮ್ಮಅಪ್ಪ ಹೆಂಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಮಾನೋಕ್ರಾಪಿಂಗ್ ಮಾಡ್ತಿದ್ರು. ಆಮೇಲೆ ಅದ್ರಲ್ಲಿ ಬಂದಿದ್ದ ಇನ್ಕಮ್ ಎಲ್ಲದನ್ನು ಕೂಡ ಟ್ರ್ಯಾಕ್ಟರ್ ಇರ್ಬೋದು, ಲೇಬರ್ಸ್ ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಫರ್ಟಿಲೈಸರ್ಸ್ಗೆ ಇರ್ಬೋದು, ಎಲ್ಲದನ್ನು ಕೊಟ್ಟು ಲಾಸ್ಟಿಗೆ ಏನೊಂದು ಜೊತೆ ಚಪ್ಪಲ್ಲು ತಗೊಳಕ್ಕೆ ಅಮೌಂಟ್ ಇರ್ತಿರ್ಲಿಲ್ಲ, ಆ ಥರ ಬರೀ ಕಾಲಲ್ಲಿ ಬಂದಿದ್ದೆಲ್ಲ ನಾನು ನೋಡಿದ್ದೀನಿ. ಸೊ ನಮ್ಮಲ್ಲಿ ಯಾಕೆ ಇಷ್ಟೊಂದು ಸಾಲ ಇದೆ, ಇವರಲ್ಲಿ ಯಾಕೆ 10 ರೂಪಾಯಿ ಕೂಡ ಸಾಲ ಮಾಡಿಲ್ಲ, ಏನು ಡಿಫ್ರೆನ್ಸ್ ಅವ್ರಿಗೂ ನಮಗೂ ಅಂತ ತುಂಬ ಯೋಚನೆ ಮಾಡಿದೆ. ಅವಾಗ ಗೊತ್ತಾಯ್ತು ಇವರು ಸಮಗ್ರ ಕೃಷಿ ಮಾಡ್ತಿದ್ದಾರೆ, ನಾವು ಮೊನೋಕ್ರಾಪಿಂಗ್ ಮಾಡ್ತಿದ್ದೀವಿ, ಮತ್ತೆ ನಾವು ಒಂದೇ ಬೆಳೆಗೆ ಸೀಮಿತ ಆಗಿರ್ತೀವಿ. ಅದು ಚೆನ್ನಾಗಿ ಹೀಲ್ಡಿಂಗ್ ಬಂದು ಒಳ್ಳೆ ರೇಟ್ ಸಿಕ್ಕಿದ್ರು ಓಕೆ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ವರ್ಷ ಮಾಡಿರೋ ಸಾಲನ ಮುಂದಿನ ವರ್ಷ ಬೆಳೆ ಬೆಳೆದು ಕೂಡ ತೀರಿಸಬೇಕಾಗತ್ತೆ. ಆತರ ಪರಿಸ್ಥಿತಿ ಎಲ್ಲ ನೋಡಿದ್ರಿಂದ ಸಮಗ್ರ ಕೃಷಿ ಯಾಕೆ ಮಾಡಬಾರ್ದು, ಇವ್ರು ಮಾಡ್ತಿರೋದು, ನಮಗೂ ಕೂಡ ಜಾಗ ಇದೆಯಲ್ವಾ, ಜಮೀನು ಇದೆಯಲ್ವಾ ಅಂತ ಅನ್ನಿಸ್ತು. ಸೊ ಹಂಗಾಗಿ ಒಂದು ಸ್ವಾವಲಂಬಿ ಜೀವನನ ಕೃಷಿನಲ್ಲಿ ಕಟ್ಟೋ ಉದ್ದೇಶಕ್ಕೋಸ್ಕರ ಕೃಷಿಗೆ ಕಾಲಿಟ್ಟಂತದ್ದು ಸರ್. ಸಮಗ್ರ ಕೃಷಿಯನ್ನ ಹಂತ ಹಂತವಾಗಿ ಹೇಗೆ ಅಳವಡಿಕೆಯನ್ನ ಮಾಡ್ಕೊಂಡ್ರಿ, ಇದಕ್ಕೆ ಮನೆಯಲ್ಲಿ ಒಪ್ಪಿದ್ರ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವೇ ಕೃಷಿ ಮಾಡಿಬಿಟ್ಟು ನಾವೇ ತುಂಬ ಕಷ್ಟದಲ್ಲಿದ್ದೀವಿ, ಈ ಕಷ್ಟ ನಮಗೆ ಸಾಕು, ನಮ್ಮ ಮಕ್ಕಳಿಗೆ ಬೇಡ, ಆ ಥರ ಮೆಂಟಾಲಿಟಿ ಇತ್ತು. ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರು ನಿಂಗೇನು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಅಟೆಂಡರ್ ಕೆಲಸ ಸಿಗುತ್ತಲ್ಲ, ಫೈಲ್ ತಗೋಗಿ ಕೊಡೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಆ ಥರದಕ್ಕೆ ಬೇಕಾದ್ರೆ ಹೋಗು, ಇದಕ್ಕೆ ಬೇಡ, ಇದರಲ್ಲಿ ಬಿಸಿಲು ಬೇಸಿಗೆ ಮಳೆ ಚಳಿ ಆ ಥರ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ, ಇದರಲ್ಲಿ ಇನ್ಕಮ್ ಬಂದರೂ ಆಯಿತು, ಬರಲಿಲ್ಲ ಅಂದರೂ ಆಯಿತು, ನಾವೇ ಇನ್ವೆಸ್ಟ್ ಮಾಡಬೇಕು, ನಾವೇ ಕೆಲಸ ಮಾಡಬೇಕು. ಸೊ ಇದು ತುಂಬಾ ಟಫ್ ಇದೆ, ನಾವು ಅನುಭವಿಸಿರೋದು ಸಾಕು, ನಿನಗೆ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಆಫೋಸ್ ಮಾಡಿದ್ರು ಸರ್. ಅದನ್ನ ಹೇಗೆ ನಿಭಾಯಿಸಿದ್ರಿ, ಮತ್ತೆ ಹೆಂಗೆ ಹಂತ ಹಂತವಾಗಿ ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಕೆ ಮಾಡ್ತಾ ಬಂದ್ರಿ? ಪೇರೆಂಟ್ಸ್ ಸಪೋರ್ಟ್ ಮಾಡ್ಲಿಲ್ಲ ಸರ್ ನನ್ಗೆ, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು, ನೀನ್ ಏನ್ ಮಾಡ್ತೀಯ ಮಾಡು, ನಮ್ಮಿಂದ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಮಾಡ್ತೀವಿ ಆ ತರ ಎಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಾನು ಯಾರ ಹತ್ರನೂ ಏನ್ ಹೆಲ್ಪ್ ಕೇಳಕ್ ಹೋಗ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ತುಂಬಾ ಸ್ಟ್ರಗಲ್ ಅನುಭವಿಸಿದೀನಿ. ಯಾಕಂತ ಹೇಳಿದ್ರೆ ಇದು ಅಕ್ಕಪಕ್ಕದವ್ರೆಲ್ಲ ತುಂಬಾ ಕೇವಲವಾಗಿ ಮಾತಾಡೋರು, BSc ಓದಕ್ ಹೋಗ್ತಿದ್ದು, ಈಗ ಈ ಹಸು ಕಟ್ಟೋದಾಗಿರ್ಬೋದು, ಸಗಣಿ ತೆಗಿಯೋದಾಗಿರ್ಬೋದು, ಇವಳಿಗೇನ್ ತಲೆ ಕೆಟ್ಟಿದ್ಯಾ, ಇವಳು ಏನ್ ಈ ತರ ಆಗ್ಬಿಟ್ಲಲ್ಲ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಅವರು ಮಾತಾಡ್ಕೊಳ್ಳೋರು. ನಾನು ಹೋಗ್ಬೇಕಾದ್ರೆಲ್ಲ ಮತ್ತೆ ಪೇರೆಂಟ್ಸ್ಗೂ ಕೂಡ ಹೇಳೋರು, ಯಾಕೆ ನಿಮ್ ಮಗಳಿಗೆ ಈ ತರ ಬಿಟ್ಬಿಟ್ಟಿದಿರಲ್ಲ, ಹಾಗೆ ಹೀಗೆ ಅಂತೆಲ್ಲ. ನನ್ಗ ಅದೊಂದ್ ಸ್ವಲ್ಪ ಬೇಜಾರು ಅನ್ಸೋದು, ಅಂದ್ರೆ ಕೆಲವ್ ಸರಿ ಹಸು ಕಾಳನ್ನ ಕಟ್ಬಿಟ್ಟು ಅವಕ್ ಮೇವ್ ಹಾಕಿ ಮರದ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತಿದ್ದೆ. ಇಲ್ಲ ನಾನ್ ಮಾಡ್ತೀನಿ, ನಾನ್ ಬದುಕ್ತೀನಿ, ಇದ್ರಲ್ಲಿ ಒಂದ್ ಜೀವನ ಕಟ್ಟುತ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಬಟ್ ಆದ್ರೆ ಹೇಳ್ಕೊಳಕ್ಕೆ ನನ್ನ ಹತ್ರ ಏನು ಇರ್ಲಿಲ್ಲ, ಅಂದ್ರೆ ನಾನು ಈ ತರ ಮಾಡ್ತೀನಿ, ಈ ತರ ಬದುಕ್ತೀನಿ ಅಂತ. ಅವಾಗ ಸ್ಟಾರ್ಟಿಂಗ್ ಡೇಸ್ ಕೆಲವು ಸರಿ ಮರದ ಕೆಳಗಡೆ ಕುತ್ಕೊಂಡು ಕಣ್ಣೀರ್ ಹಾಕಿರೋ ದಿನಗಳು ಇದೆ ಸರ್. ಅದಾದ ನಂತರ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕೃಷಿನಲ್ಲಿ ಚೇಂಜಸ್ ಮಾಡ್ತಾ ಬಂದೆ. ಅರಣ್ಯ ಗಿಡಗಳಂದ್ರೆ ಅರಣ್ಯ ಇಲಾಖೆಗೆ ಹೋಗ್ಬಿಟ್ಟು ಗಿಡಗಳನ್ನ ತಗೊಂಡ್ಬಂದ್ಬಿಟ್ಟು ಬದುಗಳಲ್ಲಿ ನಟ್ಟಿರುವಂತದ್ದು, ಸಿಲ್ವರು, ಹೆಬ್ಬೇವು, ಅದಾದ ನಂತರ ಕೂಳಿ, ಆಮೇಲೆ ತೇಗ, ಈ ತರ ಗಿಡಗಳನ್ನ ತಗೊಂಡ್ಬಂದ್ ನಡ್ಡಕ್ ಶುರು ಮಾಡಿದೆ. ಅದಾದ ನಂತರ ಇದು ಒಂದ್ ಟೈಮು ಶೇಂಗಾ ಬೆಳೆದಿದ್ವು ಸರ್, ಅದ್ರಲ್ಲಿ ಮನೆಗೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು 1 ಎಕರೆನಲ್ಲಿ, ಇನ್ನ ಉಳಿದಿದ್ದನ್ನ ಸೇಲ್ ಮಾಡಿ ಫುಲ್ ಅದೆಲ್ಲ ಅಮೌಂಟನ್ನು ತೋಟಗಾರಿಕೆ ಬೆಳೆಗಳಿಗೆ ಹಾಕಿದಂಥದ್ದು. ಅಂದ್ರೆ ತೆಂಗಿನ ಗಿಡ ತಗೊಂಬಂದಿದ್ದು, ಅಡಿಕೆ ಗಿಡ ಅಂತ ಹೇಳಿದ್ರೆ ಅದ್ರದ್ದು ಗೋಡ್ ತಗೊಂಬಂದ್ಬಿಟ್ಟು ಗಿಡ ನಾವೇ ನರ್ಸರಿ ಮಾಡ್ಕೊಂಡು ಬೆಳೆದಿದ್ದಂಥದ್ದು, ಒಂದಂತರ ಅಡಿಕೆ ಕೂರಿಸಿದ್ದಂಥದ್ದು, ಸಪೋಟ ಗಿಡಗಳನ್ನ ತಗೊಂಬಂದು ಸಪೋಟನ ಹಾಕಿದ್ದಂಥದ್ದು, ಅದಾದ ನಂತರ ಬಾಳೆ ಗಿಡಗಳನ್ನ ಟಿಶ್ಯೂ ಕಲ್ಚರ್ದನ್ನ ತಗೊಂಬಂದು ಹಾಕಿದ್ದಂಥದ್ದು, ಎಲ್ಲದಕ್ಕೂ ಕೂಡ ಏನು ಶೇಂಗಾದಲ್ಲಿ ಬಂದಿತ್ತು ಅಮೌಂಟು ಅದನ್ನೇ ಇನ್ವೆಸ್ಟ್ ಮಾಡಿಬಿಟ್ಟು ಫುಲ್ಲು ತೋಟ ಮಾಡಿದಂಥದ್ದು. ನನಗೆ ಅದು ಸಖತ್ತು ಖುಷಿ ಅಂತ ಅನ್ನಿಸ್ತು ಸರ್. ನನ್ನ ಕನಸು ಏನಿತ್ತು ಅಂತ ಹೇಳಿದ್ರೆ ಮುಂಗಾರಲ್ಲಿ ಏನು ಬೆಳೆ ಬೆಳಿತಿದ್ವು ಅದು ಗ್ರೀನಿಶ್ ಆಗಿರ್ತಿತ್ತು ಎಲ್ಲಾ ಕಡೆ ಹೋಗಿ ನೋಡಿದಾಗ, ಹಿಂಗಾರಲ್ಲಿ ಏನು ಇರ್ತಿರ್ಲಿಲ್ಲ, ಮರುಭೂಮಿಗೆ ಹೋದಂಗೆ ಫೀಲ್ ಆಗ್ತಿತ್ತು ನಮ್ಮ ಜಮೀನಿಗೆ ಹೋದಿತ್ತು ಅಂತ ಹೇಳಿದ್ರೆ. ಸೊ ಎನಿ ಟೈಮ್ ಗ್ರೀನಿಶ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಹಂಗಾಗಿ ಅದು ಸಕ್ಸಸ್ ಆಯ್ತು ಸರ್, ಅದು ನನಗೆ ಬಹಳ ಖುಷಿ ಅನ್ಸುತ್ತೆ ಸರ್. ಈಗ ಒಟ್ಟಿಗೆ ಎಷ್ಟು ಎಕರೆ ಜಮೀನಿದೆ ಸರ್? ನಮ್ದು 5 ಎಕರೆ 16 ಗುಂಟೆ ಇದೆ ಸರ್. 5 ಎಕರೆ 16 ಗುಂಟೆಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ತಾವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ? ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಜಾಗ ಕೊಟ್ಟಿದ್ದೀರಾ? ಏನೆಲ್ಲ ಸಮಗ್ರ ಕೃಷಿ ಪದ್ಧತಿಗಳನ್ನ ನೀವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ? ಮೇವಿನ ಬೆಳೆಗಳು ಬೆಳ್ಕೊಂತೀವಿ ಹಸುಗಳಿಗೆ. ಅದಾದ ನಂತರ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಸಪೋಟ, ಬಾಳೆ ಇದೆ ಸರ್. ಅದಾದ ನಂತರ ಸಾವಯವ ತರಕಾರಿಗಳನ್ನ 5 ಗುಂಟೆ ಜಾಗದಲ್ಲಿ ಬೆಳೆದಿರುವಂತದ್ದು 22 ರೀತಿಯ ತರಕಾರಿಗಳು. ಇದರಲ್ಲಿ ಬಳ್ಳಿ ತರಕಾರಿಗಳು, ಗೆಡ್ಡೆ ತರಕಾರಿಗಳು, ಗಿಡ ತರಕಾರಿಗಳು, ಎಲ್ಲಾ ರೀತಿ ಸೊಪ್ಪುಗಳು ಬೆಳೆದಿರುವಂತದ್ದು. ಇದನ್ನ ಸ್ವಂತ ಮನೆಗೂ ಕೂಡ ಉಪಯೋಗಿಸ್ಕೊಂಡು ಸಾವಯವ ಸಂತೆ ಮೂಲಕ ಗ್ರಾಹಕರಿಗೆ ನೇರವಾಗಿ ಮಾರುವಂತದ್ದು. ಕೆಲವೊಂದು ಗ್ರಾಹಕರು ಇಲ್ಲೇ ನಮ್ದು ಜಮೀನಿಗೆ ಬಂದು ಕೂಡ ಪರ್ಚೇಸ್ ಮಾಡ್ತಾರೆ ತರಕಾರಿಗಳು. ಇದರಿಂದ ಒಳ್ಳೆ ಇನ್ಕಮ್ ಸಿಗ್ತಿದೆ. ಅದಾದ ನಂತರ ಜೇನು ಸಾಕಾಣಿಕೆ ಮಾಡಿರುವಂತದ್ದು. ಕೃಷಿ ಬೆಳೆಗಳಂತ ಹೇಳಿದ್ರೆ ಜೋಳ ಬೆಳಿತೀವಿ ಮುಂಗಾರು ಮತ್ತೆ ಹಿಂಗಾರಲ್ಲಿ, ಶುಂಠಿ ಬೆಳಿತೀವಿ, ಕೆಸ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಮತ್ತೆ ತರಕಾರಿಗಳು ಕ್ಯಾರೆಟು, ಬೀಟ್ರೂಟು, ಮೂಲಂಗಿ, ಮೆಣಸಿನಕಾಯಿ ಈ ತರ ಎಲ್ಲ 1/2 ಎಕರೆ 1/4 ಎಕರೆ ಈ ತರ ಎಲ್ಲ ಬೆಳಿತೀವಿ. ಮತ್ತೆ ಇನ್ನ ಬದುಗಳಲ್ಲಿ ಅರಣ್ಯದ ಗಿಡಗಳನ್ನ ಬೆಳೆಸಿರುವಂತದ್ದು. ಒಟ್ಟು ನಮ್ದು ಸಮಗ್ರ ಕೃಷಿ ಏನಂತ ಹೇಳಿದ್ರೆ ಬದುಗಳಲ್ಲಿ ಅರಣ್ಯ ಬೆಳೆಗಳು, ಅದ್ರ ಮಧ್ಯ ತೆಂಗು ಅಥವಾ ಸಪೋಟ, ಇದು ತೋಟಗಾರಿಕೆ ಬೆಳೆಗಳು, ಅದ್ರ ಮಧ್ಯ ಕೃಷಿ ಬೆಳೆಗಳು. ಒಟ್ಟು ಒಂದೇ ಜಾಗದಲ್ಲಿ 3 ತರ ಬೆಳೆಗಳು ಅಳವಡಿಸಿಕೊಂಡಿರುವಂತದ್ದು ಸರ್. ನೇರವಾಗಿ ಮಾರುಕಟ್ಟೆ ಮಾಡ್ತೀನಿ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಮಾಡ್ತೀರಾ ಮತ್ತೆ ಹೇಗೆ ಆಗ್ತಾ ಇದೆ ನೇರ ಮಾರುಕಟ್ಟೆ? ಸರ್, ನೇರ ಮಾರುಕಟ್ಟೆ ಅಂದ್ರೆ ಸಾವಯವ ಸಂತೆ ಮೂಲಕ ಗ್ರಾಹಕರಿಗೆ ನೇರವಾಗಿ ಕೊಡುವಂತದ್ದು. ನಂತರ ಅವ್ರದ್ದು ಮೊಬೈಲ್ಸ್ ನಂಬರ್ಸ್ ಎಲ್ಲ ತಗೊಂಡ್ಬಿಟ್ಟು ಕೆಲವೊಬ್ರು ಅವರೇ ಕೇಳ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ತರಕಾರಿ ಬೇಕಿರುತ್ತೆ ಅದನ್ನ ಕೊಡುವಂತದ್ದು. ಅದಾದ ನಂತರ ಇಲ್ಲಿ ಜಮೀನಿಗೂ ಕೂಡ ಬರ್ತಾರೆ ಸರ್, ಇಲ್ಲೂ ಕೂಡ ಬಂದು ತಗೊಂಡೋಗ್ತಾರೆ. ಸೊ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ, ಮತ್ತೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಸರ್. ಹೇಗೆ ಮಾರಾಟ ಮಾಡ್ತೀರಾ ಅಂದ್ರೆ ಬೆಲೆ ಹೇಗಿರುತ್ತೆ? ಯಾಕೆ ಅಂತ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನೀವು ಬೆಳಿತಕ್ಕಂಥದ್ದು, ಹಾಗಾಗಿ ಬೆಲೆ ಹೇಗೆ ಕೊಡ್ತೀರಾ? ಸರ್, ಇದರಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ ಇರುತ್ತೆ. ಕೆಲವೊಂದ್ಸರಿ ಜಾಸ್ತಿ ಇತ್ತು ಅಂದಾಗ ಸ್ವಲ್ಪ ವೇರಿಯೇಷನ್ ಮಾಡ್ತೀನಿ. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಒಂದು ಸೊಪ್ಪು ಯಾವ್ದೇ ಕಂತ ಇಲ್ಲಿ ಅದು 5 ರೂಪೀಸ್, ಮತ್ತೆ ಯಾವ್ದೇ ತರಕಾರಿ ಇಲ್ಲಿ ಅದು 40 ರೂಪೀಸ್, ಆ ತರ ಮಾರುವಂತದ್ದು ಸರ್. ಸ್ವಲ್ಪ ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆ ಇರುತ್ತೆ. ಹಾ, ಹೌದು ಸರ್. ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದೀರಾ, ಏನ್ ಅನುಕೂಲ ಆಗ್ತದೆ ಹಸುಗಳಿಂದ? ಸರ್, ಹಸುಗಳಿಂದ ಅಂತ ಹೇಳಿದ್ರೆ ಒಂದು ಡೈರಿಗೆ ಹಾಲು ಹಾಕ್ತೀವಿ, ಅದಾದ ನಂತರ ಅದ್ರದ್ದು ಏನು ಸಗಣಿ ಮತ್ತೆ ಗಂಜಲ ಸಿಗುತ್ತೆ ಅದರಿಂದ ಜೀವಾಮೃತ ಮಾಡ್ಕೊಂಡ್ಬಿಟ್ಟು ಭೂಮಿಗೆ ಬಳಸುವಂಥದ್ದು. ಅದಾದ ನಂತರ ಗಂಜಲನ ಒಂದು ಏನು ರೋಗಗಳು ಬರುತ್ತೆ ಕೆಲವೊಂದು ತರಕಾರಿಗಳಿಗೆ, ಅದಕ್ಕೆ ನೀರಿನ ಜೊತೆ ಸೇರಿಕೊಂಡು ಸಿಂಪಡಣೆ ಮಾಡೋವಂಥದ್ದು. ಅದಾದ ನಂತರ ಹಸುಗಳದ್ದು ಸಗಣಿ ಮತ್ತು ವೇಸ್ಟು ಏನು ತಿಂದು ಬಿಟ್ಟಿರುತ್ತೆ ಕೃಷಿ ತ್ಯಾಜ್ಯಗಳು, ಅದನ್ನೆಲ್ಲ ಸೇರಿಸಿ ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋವಂಥದ್ದು. ಅದನ್ನು ತೋಟಗಾರಿಕೆ ಬೆಳೆಗಳು ಎಲ್ಲ ಬೆಳೆಗಳಿಗೂ ಕೂಡ ಉಪಯೋಗಿಸ್ಕೊಳ್ಳೋವಂಥದ್ದು ಸರ್. ಎಷ್ಟು ಹಾಲು ಸಿಗುತ್ತೆ ಪ್ರತಿ ದಿವಸ? ಫಸ್ಟು 45 ಲೀಟರ್ಸ್ ಆಗ್ತಿದ್ವಿ, ಇವಾಗ ಕಮ್ಮಿ ಆಗಿದೆ, ಒಂದು 30 ಲೀಟರ್ಸ್ ಆ ತರ ಸಿಗುತ್ತೆ ಸರ್ ಪರ್ ಡೇ. ಈ ಹಸು ಸಾಕಾಣಿಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಬಹಳ ಬೇರೆ ಬೇರೆ ತರಹದ ಬೆಳೆಗಳನ್ನ, ಅಂತಂದ್ರೆ ಮೇವಿನ ಬೆಳೆಗಳನ್ನ ನೀವು ಬೆಳ್ಕೊಂಡಿದ್ದೀರ. ಅದ್ರಲ್ಲಿ ಬಹಳ ಮುಖ್ಯವಾಗಿ ಕುದುರೆ ಮೆಂತೆ, ಮೇವಿನ ಸಜ್ಜೆ, ಮೇವಿನ ಅಲಸಂದೆ, ನೇಪಿಯರು, ಮತ್ತೆ ಆಫ್ರಿಕನ್ ಟಾಲು, ಈ ತರಹದ ಬೆಳೆಗಳನ್ನ ಬೆಳ್ಕೊಂಡಿದ್ದೀರ ಮೇವಿನ ಬೆಳೆಗಳಾಗಿ. ಏನು ಇದ್ರ ವಿಶೇಷ ಮತ್ತೆ ತುಂಬಾ ಇಷ್ಟಪಟ್ಟು ತಿಂತಾವ ಹಸುಗಳು ಹೇಗೆ? ಹೌದು ಸರ್, ಹಸುಗಳು ತುಂಬಾ ಚೆನ್ನಾಗಿ ತಿನ್ನುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಸಮತೋಲನ ಆಹಾರವನ್ನ ಕೊಡಬೇಕು ಹಸುಗಳಿಗೆ. ಇದಕ್ಕೆ ಅಜೋಲನು ಕೂಡ ಬೆಳೆದಿದ್ದೀನಿ, ಅದನ್ನ ಏನು ಹಿಂಡಿ ಕೊಡ್ತೀವಿ ಅದ್ರ ಜೊತೆ ಸೇರಿಸಿ ಕೊಡುವಂಥದ್ದು. ಕೆಲವೊಂದ್ಸರಿ ಅಜೋಲನ ಕಪ್ಪು ಬೆಲ್ಲ 1 50 ಗ್ರಾಮು 1 ಕೆಜಿಗೆ ಅಜೋಲಕ್ಕೆ 1 5 ಗ್ರಾಮು ಉಪ್ಪು ಅದನ್ನ ಮಿಕ್ಸ್ ಮಾಡಿ ಕೊಡ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ತಿನ್ನುತ್ತವೆ. ಅದಾದ ನಂತರ ಇದು ಮೇವಿನ ಬೆಳೆಗಳು ಏನಂತ ಹೇಳಿದ್ರೆ ಒಂದು ಸಮಗ್ರ ಅಂದ್ರೆ ಸಂಪೂರ್ಣ ಮಂದ ಆಹಾರವನ್ನು ಹಸುಗಳಿಗೆ ಕೊಡ್ತು ಅಂತ ಹೇಳಿದ್ರೆ ರೈತರಿಗೆ ನನಗೆ ಗೊತ್ತಿರೋಂಗೆ ಒಂದು 60-70% ಹಸುಗಳಿಗೆ ಕೊಡುವಂತ ಆಹಾರದಲ್ಲೇನೆ ಕೂಡ ವೆಚ್ಚ ಖರ್ಚಾಗುತ್ತೆ, ದುಡ್ಡೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲಾ ತರದನ್ನು ಬೆಳ್ಕೊಳ್ಳೋದ್ರಿಂದ ಅಂದ್ರೆ ಏಕದಳ ಮತ್ತೆ ದ್ವಿದಳ ಎರಡನ್ನು ಒಟ್ಟಿಗೆ ಕೊಡೋದ್ರಿಂದ ಅದಕ್ಕೆ ಒಂದು ಸಂಪೂರ್ಣವಾದ ಆಹಾರ ಸಿಗುತ್ತೆ. ಸೊ ಹಂಗಾಗಿ ಇದೆ ಎಲ್ಲಾ ತರದ್ದು ಮೇವಿನ ಬೆಳೆಗಳನ್ನ ಬೆಳ್ಕೊಂಡದ್ದಂತದ್ದು. ಎಷ್ಟೆಷ್ಟು ಪ್ರದೇಶದಲ್ಲಿ ಬೆಳ್ಕೊಂಡಿದ್ದಾರೆ ಈ ಮೇವಿನ ಬೆಳೆಗಳನ್ನ? ಸರ್, 3 ಗುಂಟೆ ಜಾಗದಲ್ಲಿ ಕುದುರೆ ಮೆಂತ್ಯ ಬೆಳೆದಿರುವಂತದ್ದು, ಮತ್ತೆ 3 ಗುಂಟೆ ಜಾಗದಲ್ಲಿ ಬೇಲಿ ಮೆಂತ್ಯ ಬೆಳೆದಿರುವಂತದ್ದು. ಇದು ಬಹು ಕಟಾವು ಅಂತ ಹೇಳಿದ್ರೆ ಕಟ್ ಮಾಡ್ದಂಗ್ ಬರ್ತಾನೆ ಹೋಗುತ್ತೆ. ಇದು ದ್ವಿದಳ ಬೆಳೆಗಳು. ಅದಾದ ನಂತರ ಕೊಯ್ಫೆಸ್ 31 ಅದನ್ನ 20 ಗುಂಟೆ ಜಾಗದಲ್ಲಿ ಬೆಳೆದಿರುವಂತದ್ದು. ಸೊ ಇದೂ ಕೂಡ ಬಹು ಕಟಾವು ಬರುತ್ತೆ. ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಕುದುರೆ ಮೆಂತ್ಯ ಮತ್ತೆ ಬೇಲೆ ಮೆಂತ್ಯದಲ್ಲಿ ಪ್ರೋಟೀನ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎರಡನ್ನೂ ಕೊಡೋದ್ರಿಂದ ಒಂದು ಸಂಪೂರ್ಣವಾದ ಆಹಾರ ಸಿಗ್ತಾ ಹೋಗುತ್ತೆ ಸರ್ ಹಸುಗಳಿಗೆ. ನೀರಿನ ಸಂರಕ್ಷಣೆ ಮತ್ತೆ ನೀರಿನ ಸದ್ಬಳಕೆ ಎರಡಕ್ಕೂ ಕೂಡ ಇಲ್ಲಿ ನಿಮ್ಮ ತಾಕಿನಲ್ಲಿ ಒತ್ತನ್ನ ನೀಡಿದಿರಿ. ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ, ಹೇಗೆ ನೀರಿನ ಸದ್ಬಳಕೆಯನ್ನ ಮಾಡ್ತಾ ಇದ್ದೀರಿ? ಸರ್, ನೀರಿನ ಸದ್ಬಳಕೆ ಅಂತ ಹೇಳಿದ್ರೆ ತುಂತುರು ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ ಎಲ್ಲಾ ಬೆಳೆಗಳಿಗೂ. ಅಂದ್ರೆ ಮುಂಗಾರಲ್ಲಿ ಅಷ್ಟೊಂದು ನಮಗೆ ನೀರಿಂದು ಪ್ರಾಬ್ಲಮ್ ಇರಲ್ಲ, ಹಿಂಗಾರಲ್ಲಿ ಅಂತ ಹೇಳಿದ್ರೆ 2-3 ಎಕರೆ ಕಂಟಿನ್ಯೂಸ್ ಆಗಿ ನಾವು ಬೆಳೆ ಬೆಳೆದೇ ಬೆಳಿತೀವಿ. ಜೋಳ ಇರ್ಬೋದು, ತರಕಾರಿ ಇರ್ಬೋದು, ಸೂರ್ಯಕಾಂತಿ, ಶೇಂಗಾ ಈ ತರ ಎಲ್ಲ ಬೆಳೀತಾ ಹೋಗ್ತೀವಿ. ಎಲ್ಲದಕ್ಕೂ ಕೂಡ ತುಂತುರು ನೀರಾವರಿ ಮತ್ತೆ ಕೆಲವೊಂದ್ ಕಡೆ ನೀರನ್ನ ಆಯಿಸೋ ಅಂತದ್ದು ಮಾಡ್ಕೊಂತೀವಿ ಸರ್ ಗದ್ದೆಗಳಿಗೆ. ಜೇನು ಸಾಕಾಣಿಕೆಗೂ ಕೂಡ ಆದ್ಯತೆಯನ್ನ ಕೊಟ್ಟಿದ್ದೀರಿ. ಎಷ್ಟು ವರ್ಷದಿಂದ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ, ಎಷ್ಟು ಪೆಟ್ಟಿಗೆಗಳು ನಿಮ್ಮಲ್ಲಿ ಇದ್ದಾವೆ, ಏನೆಲ್ಲ ಅನುಕೂಲಗಳನ್ನ ಅದರಿಂದ ಮಾಡ್ಕೊಂಡಿದ್ದೀರಿ? ಸರ್, ಇದು ಜೇನು ಸಾಕಾಣಿಕೆನ ನಾನು ಕಂದಿ ಕೇವಿಕೆನಲ್ಲಿ 7 ದಿನಗಳ ತರಬೇತಿ ತಗೊಂಡಿದ್ದಂಥದ್ದು. ನಾನು ಚಿಕ್ಕದ್ರಿಂದ ನೋಡ್ತಿದ್ದೆ ಜೇನನ್ನ, ಅಂದರೆ ತುಡುವೆ ಜೇನು ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಕೋಲ್ ಜೇನು ಮತ್ತು ಹೆಜ್ಜೇನು ಇದೆರಡನ್ನು ನೋಡ್ತಾ ಇದ್ದೆ. ಇದ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ ನನಗೆ, ತಿಳ್ಕೊಬೇಕು ಅಂತ ಆಸಕ್ತಿ ಬಂತು. ಸೊ ಹಾಗಾಗಿ 7 ದಿನಗಳ ತರಬೇತಿ ತಗೊಂಡಿದ್ದಂಥದ್ದು. ಅದಾದ ನಂತರ 3 ವರ್ಷದಿಂದ 3 ಪೆಟ್ಟಿಗೆ ಇಟ್ಕೊಂಡು ಸಾಕ್ತಿರೋ ಅಂಥದ್ದು ತುಡುವೆ ಜೇನನ್ನು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಉತ್ತಮ ಗುಣಮಟ್ಟದ ಜೇನು ಸಿಗುತ್ತೆ ಮನೆ ಬಳಕೆಗೆ ಮತ್ತು ಮಾರಾಟಕ್ಕೆ. ಅದಾದ ನಂತರ ಒಂದು ಬೆಳೆಗಳಲ್ಲಿ ಇಳುವರಿ ಅಧಿಕ ಆಗುತ್ತೆ ಪರಾಗಸ್ಪರ್ಶದಿಂದ. ಅಂದರೆ ನಮಗೂ ಕೂಡ ಸಿಗುತ್ತೆ, ಪ್ರಕೃತಿಗೂ ಕೂಡ ಒಂದು ನಮ್ಮ ಸೈಡಿಂದ ಗಿಫ್ಟ್ ಕೊಟ್ಟಂಗಾಗುತ್ತೆ ಸರ್. ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಆಗಿನಿಂದಲೂ ಕೂಡ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಿ, ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ, ಈ 9 ವರ್ಷಗಳ ಕೃಷಿಯ ಅನುಭವ ಏನನ್ಸುತ್ತೆ ನಿಮಗೆ? ಕೃಷಿನಲ್ಲಿ ಅದೇ ಹೇಳು ಬೀಳು ಎಲ್ಲದನ್ನು ನೋಡಿದ್ದೀನಿ ಸರ್. ಅಂತ ಹೇಳಿದ್ರೆ ಇದು ಮಾರ್ಕೆಟಿಂಗ್ ಒಂದೇ ನನಗೆ ಮೇನ್ ಪ್ರಾಬ್ಲಮ್ ಆಗಿದ್ದು. ಯಾಕಂತ ಹೇಳಿದ್ರೆ ಒಂದಿನ ಇದ್ದಂಗೆ ಇನ್ನೊಂದಿನ ಇರಲ್ಲ ಮಾರ್ಕೆಟಿಂಗ್. ಕೃಷಿ ಮಾಡಬಹುದು ಬಟ್ ಕಂಟಿನ್ಯೂಟಿ ಇರಬೇಕು ಮತ್ತು ಕಾನ್ಫಿಡೆನ್ಸ್ ಇರಬೇಕು ಸರ್. ಒಂದ್ಸರಿ ಏನಾದ್ರು ಲಾಸ್ ಆಯ್ತು ಅಂದ ತಕ್ಷಣ ಆ ಫೀಲ್ಡ್ ಬಿಟ್ಟು ಹೋಗಬಾರ್ದು. ಸೊ ಒಂದ್ಸರಿ ಲಾಸ್ ಆದರೂ ಇನ್ನೊಂದ್ಸರಿ ಸಿಕ್ಕೇ ಸಿಗುತ್ತೆ. ಭೂಮಿ ಯಾವತ್ತೂ ಬಂಜರಲ್ಲ ಸರ್, ಬಂದೇ ಬರುತ್ತೆ. ಒಂದ್ಸರಿ ಹೋದ್ರೂ ಇನ್ನೊಂದ್ಸರಿ ಬಂದೇ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇದರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಗಿಡ ಹಾಕ್ಬಿಟ್ಟು ಒಂದಿನ ಹೋಗಿ ಹಾಕಿ ಬಂದು ನೆಕ್ಸ್ಟು ಆ ಕಡೆ ತಿರುಗೂ ನೋಡಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಿ ಬರಲ್ಲ. ಯಾಕಂತ ಹೇಳಿದ್ರೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ, ಹಾರ್ಡ್ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಇನ್ಕಮ್ ಕೂಡ ಇದೆ. ಮತ್ತೆ ಎಲ್ಲದಕ್ಕಿಂತ ಮೇನ್ ಅಂತ ಹೇಳಿದ್ರೆ ನಾವು ತಿನ್ನೋ ಅಂಥದ್ದು ಎಲ್ಲ ಬರೋದನ್ನು ಕೂಡ ಕೃಷಿಯಿಂದನೇ. ಸೊ ಒಂದು ಸ್ವಾವಲಂಬಿ ಜೀವನನ ಕಟ್ಟಬಹುದು ಸರ್. ಒಂದು ರೈತ ಪಾಠಶಾಲೆಯನ್ನ ಮಾಡಬೇಕು ಅನ್ನುವಂತ ಆಲೋಚನೆಯು ಕೂಡ ನಿಮಗೆ ಇದೆ, ಈ ತರಹದ ವಿಭಿನ್ನವಾದಂತ ಆಲೋಚನೆ ನಿಮಗೆ ಯಾಕೆ ಬಂತು? ಸರ್, ಈಗ ರೈತರಿಗೆ ಯಾಕೆ ಪಾಠಶಾಲೆ ಅಂತ ಹೇಳಿದ್ರೆ ತುಂಬಾ ಜನಗಳು ರೈತರುಗಳು ಮಾಡ್ಕೊಂತಾರೆ, ಅವ್ರವರೇ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಅಕ್ಕಪಕ್ಕದವ್ರಿಗೇನು ಹೇಳಕ್ ಹೋಗೋದಿಲ್ಲ ಅವ್ರು ಯಾವ ರೀತಿ ಪದ್ಧತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಾನು ಮೇಯ್ನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸಾವಯವ ತರಕಾರಿಗಳನ್ನ ಬೆಳೆತಿರೋ ಅಂಥದ್ದನ್ನ ಎಲ್ಲಾ ರೈತರಿಗೂ ಕೂಡ ಆದಷ್ಟು ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಜನ ರೈತರಿಗೆ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ಏನೋ ನಾವು ಮನೆ ಕಟ್ಟಿಸ್ತಿದೀವಿ. ಅದು ಟೆರೆಸ್ ಮೇಲೆ ಥಿಯರಿ ಕ್ಲಾಸಸ್ ಮಾಡುವಂಥದ್ದು, ಕೆಳಗಡೆ ಏನು ಜಮೀನ್ ಇದೆ ಅದರಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಮಾಡುವಂಥದ್ದು ಯೋಚನೆ ಇದೆ. ಯಾಕಂತ ಹೇಳಿದ್ರೆ ಇವಾಗ ನಾವು ತಿನ್ನೋ ಅಂತ ಆಹಾರದಿಂದನೇ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇಂದಿನ ಆಹಾರ ಪದ್ಧತಿ ಏನಿತ್ತು ಅದನ್ನ ಮತ್ತೆ ಮುಂದಿನ ಪೀಳಿಗೆಗೆ ಕೊಂಡೊಯ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೈತ ಪಾಠಶಾಲೆನ ನನಗೆ ಮಾಡ್ಬೇಕನ್ನೋ ಉದ್ದೇಶ ಸರ್. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಅನ್ನುವಂತಹ ಒಂದು ದೊಡ್ಡ ಪ್ರಶಸ್ತಿ ನಿಮಗೆ ದೊರಕ್ತು, ಏನನ್ನಿಸ್ತು ಆ ಒಂದು ಕ್ಷಣದಲ್ಲಿ? ಅವಾಗ ನನಗೆ ಸರ್ ಏನು ಮಾತು ಬರಲಿಲ್ಲ, ತುಂಬಾ ಖುಷಿಗೆ ಕಣ್ಣೀರು ಬರ್ತಾ ಇತ್ತು ಅಷ್ಟೇ. ರಾಜ್ಯಪಾಲರ ಹತ್ರ ತಗೋಬೇಕಾದ್ರೆ ಹೋಗ್ಬಿಟ್ಟು ನಮಸ್ತೆ ಮಾಡಿದೆ. ಅವಾಗ ಅವರು ಆಪ್ಕೋ ಬಹುತ್ ಬಹುತ್ ಬದಾಯಿ ಹೋ ಅಂತ ಹೇಳಿದ್ರು, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ನಂಗೆ ಬಹಳ ತುಂಬಾ ಗ್ರೇಟ್ ಫೀಲ್ ಆಯ್ತು ಸರ್, ಅಂದ್ರೆ ಅಷ್ಟು ದಿನವರೆಗೆ ಕಷ್ಟಪಟ್ಟಿದ್ದು ಸಾರ್ಥಕ ಅಂತ ಅನ್ನಿಸ್ತು ಸರ್. ಈ ತರದ ಪ್ರಶಸ್ತಿಗಳು ನಮ್ಮ ಕೃಷಿಕರಿಗೆ ಎಷ್ಟು ಮುಖ್ಯ ಅಂತೀರಿ? ಹೌದು ಸರ್, ಇದು ಖಂಡಿತ ಮುಖ್ಯ. ಕೆಲವೊಬ್ರು ಎಲೆ ಮರೆ ಕಾಯ್ತಾರ ಇರ್ತಾರೆ, ಅವ್ರು ಮಾಡ್ತಿರ್ತಾರೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಯ್ತು ಅಂತ ಹೇಳಿದ್ರೆ ಅನೇಕ ರೈತರಿಗೆ ಇದು ಮಾರ್ಗದರ್ಶನ ಆಗುತ್ತೆ. ಅವ್ರ ತಾಕುಗಳಲ್ಲಿ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಅದನ್ನು ಭೇಟಿ ಕೊಡೋ ಅಂಥದ್ದು, ಅದನ್ನು ತಮ್ಮ ತಾಕುಗಳಲ್ಲಿ ಅಳವಡಿಸ್ಕೊಳ್ಳೋ ಅಂಥದ್ದು, ಡಿಸ್ಕಷನ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ನಾಲೆಡ್ಜ್ ಸಿಗ್ತಾ ಹೋಗುತ್ತೆ ಸರ್. ಒಳ್ಳೆಯದು ಮಂಜುಳಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ತಮಗೆ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಅನ್ನುವಂತಹ ಪ್ರಶಸ್ತಿ ಬಂದಿದೆಯೋ ಇದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾ ನಿಮ್ಮ ಎಲ್ಲಾ ಅನುಭವಗಳನ್ನು ಕೂಡ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಅತ್ತೆ ನಿಧಾನವಾಗತ್ತೆ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಇರುತ್ತೆ ಪ್ರತಿ ಇರುವಲ್ಲಿ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ.